ಮಣ್ಣು ಆರೋಗ್ಯವಾಗಿರ್ಬೇಕು. ಮಣ್ಣನ್ನು ಆಗ ಆರೋಗ್ಯವಾಗಿ ಇಟ್ಕೋಬೇಕಂತಂದ್ರೆ ಮಣ್ಣು ಜೀವಂತವಾಗಿರ್ಬೇಕು. ಜೀವಂತವಾಗಿದೆ ಅಂತ ಹೇಗೆ ಹೇಳ್ಬೇಕು? ನಾವು ಜೀವಂತವಾಗಿದೆ ಅನ್ನೋದನ್ನ ನಾವು ಹೇಗೆ ತಿಳ್ಕೋತೀವಿ ಅಂದ್ರೆ, ಮಣ್ಣಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಇರಲೇಬೇಕಾಗತ್ತೆ. ಸೂಕ್ಷ್ಮಾಣು ಜೀವಿಗಳು ಇರಬೇಕು ಅಂತಂದ್ರೆ ಸಾವಯವ ಇಂಗಾಲ ಇರಬೇಕಾಗತ್ತೆ. ಈ ಸಾವಯವ ಇಂಗಾಲ ಯಾಕಿಲ್ಲ ಈಗ ಭೂಮಿಯಲ್ಲಿ ಅಂತಂದ್ರೆ, ನಾವು ಸಾಕಷ್ಟು ರಸಗೊಬ್ಬರಗಳನ್ನ ಭೂಮಿಗೆ ಹಾಕ್ತಾ ಇದ್ದೀವಿ. ಸಾಕಷ್ಟು ರಸಗೊಬ್ಬರಗಳನ್ನ ಹಾಕ್ತಾ ಹಾಕ್ತಾ ಹೋದಂಗೆ ಏನಾಗ್ತಾ ಇದೆ ಅಂತಂದ್ರೆ, ಭೂಮಿಯಲ್ಲಿರುವಂತಹ ಸಾವಿರಾರು ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು, ಮತ್ತು ಇನ್ನೊಂದ್ ತರ ಅಂದ್ರೆ ಎರೆಹುಳುಗಳು ಇರ್ಬೋದು, ಅವುಗಳನ್ನು ನಾವು ಮೊದಲು ತುಂಬಾ ಕಾಣ್ತಾ ಇದ್ವಿ ಭೂಮಿಯಲ್ಲಿ. ಬಟ್ ಇತ್ತೀಚೆಗೆ ಎಲ್ಲೂ ಎರೆಹುಳುಗಳನ್ನು ನಾವು ಆದಷ್ಟು ಸಾಕಷ್ಟು ನೋಡ್ತಾನೆ ಇಲ್ಲ. ಯಾಕೆ ಅಂತಂದ್ರೆ, ಇದು ಒಂದು ಹೆಚ್ಚು ಹೆಚ್ಚು ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇರೋದ್ರಿಂದ ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಈ ಸೂಕ್ಷ್ಮಾಣು ಜೀವಿಗಳಿಗೆ ನಾವು ಕೊಳೆಸುವ ಜೀವಿಗಳು ಅಂತ ಹೇಳ್ತೀವಿ, ಅಂದ್ರೆ ವಿಭಜಕರು ಅಥವಾ ಡಿಕಂಪೋಸರ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇವುಗಳ ಕೆಲಸ ತುಂಬಾ ಪ್ರಮುಖವಾದಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರ್ತವೆ. ಅದು ನಮ್ಮೆಲ್ಲರ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಅಂತ ಒಂದು ಪ್ರಮುಖವಾದ ಕೆಲಸವನ್ನು ಇವು ಈ ಒಂದು ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಮಾಡ್ತಾ ಇರ್ತವೆ. ಇವು ಏನಪ್ಪಾ ಅಂತ ಅಷ್ಟು ಪ್ರಮುಖವಾದ ಕೆಲಸ ಏನ್ ಮಾಡ್ತವೆ ಅಂತ ಎಲ್ಲರಿಗೂ ಪ್ರಶ್ನೆ ಬಂದಿರ್ಬೋದು. ಏನಪ್ಪಾ ಅಂತಂದ್ರೆ, ಯಾವುದೇ ಜೀವಿ ಇರ್ಬೋದು ಅಥವಾ ಏನೇ ಕಸ ಕಡ್ಡಿ, ಏನೇ ಕೊಳ್ತಂತ ಪದಾರ್ಥ ಇರ್ಬೋದು, ಎಲೆಗಳಿರ್ಬೋದು, ಏನೇ ಬಿದ್ರೂ ಅದು ಕೊಳಿಬೇಕಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಬೇಕೇ ಬೇಕು. ಅಕಸ್ಮಾತ್ ಯಾರಾದ್ರೂ ಊಹೆ ಮಾಡ್ಕೊಳ್ಳಿ, ಏನಾದ್ರೂ ಒಂದು ವಸ್ತು ಕೆಳಗೆ ಬಿದ್ದಿದ್ದು ಅಥವಾ ಸತ್ತೋಗಿದ್ದಂತ ಪ್ರಾಣಿ ಇರ್ಬೋದು ಅಥವಾ ಎಲೆ ಗಿಡ ಮರ ಏನಾದ್ರೂ ಕೆಳಗೆ ಭೂಮಿಗೆ ಬಿದ್ದಂತ ಯಾವುದೇ ವಸ್ತು ಕೊಳಿದೇ ಇದ್ರೆ ಏನಾಗ್ತಾ ಇತ್ತು, ಈಗಿನ ಪರಿಸರದಲ್ಲಿ ಯಾವ ರೀತಿ ಆಗ್ತಾ ಇತ್ತು ಅನ್ನೋದನ್ನ ಊಹೆ ಮಾಡ್ಕೊಳ್ಳಿಕ್ಕೂ ಅಸಾಧ್ಯ. ಯಾಕಂದ್ರೆ ಈಗ ನೋಡ್ತಾ ಇದ್ವಿ, ಪ್ಲಾಸ್ಟಿಕ್ ಒಂದೇ ಕೊಳೆಯಲ್ಲ ಅಂತ ಹೇಳ್ಬಿಟ್ಟು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾ ಇದೀವಿ. ಯಾವ ರೀತಿ ಪ್ಲಾಸ್ಟಿಕ್ ಇಂದ ಎಷ್ಟೊಂದು ಕಲ್ಮಶವಾಗಿದೆ ವಾತಾವರಣದಲ್ಲಿ, ಎಷ್ಟೊಂದು ಕಲುಷಿತವಾಗಿದೆ, ಪರಿಸರ ಮಾಲಿನ್ಯ ಎಷ್ಟಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಈ ಸತ್ತಂತ ಪ್ರಾಣಿ ಇರ್ಬೋದು, ಭೂಮಿ ಮೇಲೆ ಬಿದ್ದಂತ ಎಲೆ ಗಿಡದ ಟೊಂಗೆ ಏನೇ ಬಿದ್ರೂ ಕೊಳಿಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಯಾರು ಈವರೆಗೆ ಜೀವಂತವಾಗಿರಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಸೂಕ್ಷ್ಮಾಣು ಜೀವಿಗಳ ಪಾತ್ರ ತುಂಬಾ ಮಹತ್ವದ್ದಾಗಿದೆ. ಇವುಗಳನ್ನು ಉಳಿಸ್ಕೋಬೇಕು ಅಂತಂದ್ರೆ ನಾವು ಭೂಮಿಯನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಳ್ಳೇಬೇಕು. ಆರೋಗ್ಯಕರವಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ಅತಿಯಾದ ರಸಗೊಬ್ಬರ ಬಳಕೆಯನ್ನು ನಾವು ಕಡಿಮೆ ಮಾಡ್ಕೊಳ್ಳೇಬೇಕು. ಹೆಂಗ್ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಸಾವಯವ ಗೊಬ್ಬರನೂ ಸಹ ಅದ್ರ ಜೊತೆಗೆ ಉಪಯೋಗ ಮಾಡ್ಕೋಬೇಕು. ಮುಂದೆ ಒಂದೊಂದಾಗಿ ನಾನು ಈ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರಸಗೊಬ್ಬರ ಅತಿಯಾದ ರಸಗೊಬ್ಬರ ಬಳಕೆಯಿಂದ ಯಾವ ರೀತಿ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ ಬಗ್ಗೆ ನಾನು ಈ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ಮಣ್ಣನ್ನು ಒಮ್ಮೆ ನಿರ್ಲಕ್ಷ್ಯ ಮಾಡಿದ್ರೆ ನಮಗೆ ಭವಿಷ್ಯದ ನಿರ್ಲಕ್ಷ್ಯ ಆದಂತೆ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ನಾವು ಒಂದು ಮಣ್ಣು ರಚನೆ ಆಗ್ಲಿಕ್ಕೆ ತುಂಬಾ ವರ್ಷ ತಗೊಳುತ್ತೆ. ಒಂದ್ ಅಂಗುಲ ಅಂದ್ರೆ ಒಂದ್ ಇಂಚ್ ಮಣ್ಣು ರಚನೆ ಆಗ್ಬೇಕಂತಂದ್ರೆ 1,000 ವರ್ಷಗಳು ಬೇಕಾಗುತ್ತೆ. ಅಂತ ಒಂದು ರಚನೆ ಆಗುವಂತ ಈ ಒಂದು ನಿಧಾನವಾಗಿ ಅಂದ್ರೆ ಪ್ರಕೃತಿಯಲ್ಲಿ ಈ ರೀತಿ ಒಂದು ಸೃಷ್ಟಿಯಲ್ಲಿ ಮಣ್ಣ ರಚನೆಗೆ ನಾವು ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ಲಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಮುಂದಿನ ಬೆಳೆಗಳನ್ನು ಬೆಳೆಯಲಿಕ್ಕೆ ತುಂಬಾ ಕಷ್ಟನೇ ಆಗುತ್ತೆ. ಇಷ್ಟೆಲ್ಲ ಒಂದು ಈ ಮಣ್ಣಿನ ಬಗ್ಗೆ ಒಂದು ತಿಳ್ಕೊಂಡ ಮೇಲೆ, ಮಣ್ಣು ಹಾಗಾದ್ರೆ ಎಷ್ಟು ರೀತಿ ಮಣ್ಣು ಇರ್ಬೋದು? ನಮ್ಮ ಕರ್ನಾಟಕದಲ್ಲಿ ಬಹಳ ಹಲವಾರು ರೀತಿಯ ಮಣ್ಣಿನ ವಿಧಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಪ್ರಮುಖವಾಗಿ 4 ವಿಧಗಳ ಮಣ್ಣುಗಳನ್ನ ನಾವು ಕಾಣ್ತೀವಿ. ಪ್ರಮುಖವಾಗಿ ಕೆಂಪು ಮಣ್ಣು, ಫಸ್ಟ್ ಮೊದಲನೇದಾಗಿ ಕೆಂಪು ಮಣ್ಣು. ಕೆಂಪು ಮಣ್ಣು ಅಂದ ತಕ್ಷಣ ಎಲ್ಲರಿಗೂ ನೆನಪಿಗೆ ಬರುವಂತದ್ದು ನಮ್ಮ ದಕ್ಷಿಣ ಭಾಗದ ಜಿಲ್ಲೆಗಳು ನೆನಪಿಗೆ ಬರ್ತವೆ. ಕೆಂಪು ಮಣ್ಣು ಅಂತಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಕೆಂಪು ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕಪ್ಪು ಮಣ್ಣಿಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಇದು ಒಂದು ಸಣ್ಣ ಗುಣ ಅಂತ ಅಂತಂದ್ರೆ, ಈ ಮಣ್ಣು ಸಾಮಾನ್ಯವಾಗಿ ಕಾಣಿಸ್ಕೊಂಡಂತ ಜಿಲ್ಲೆಗಳು ಅಂತಂದ್ರೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಮತ್ತೆ ರಾಮನಗರ, ಬೆಂಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕೆಂಪು ಮಣ್ಣನ್ನು ಸಾಮಾನ್ಯವಾಗಿ ನೋಡ್ತೀವಿ. ಇಲ್ಲಿ ಬೆಳೆಯುವಂತ ಸಾಮಾನ್ಯ ಬೆಳೆಗಳು ಏನಪ್ಪಾ ಅಂತಂದ್ರೆ, ದ್ವಿದಳ ಧಾನ್ಯಗಳ ಬೆಳೆಗಳಾದಂತಹ ಹೆಸರು, ಉದ್ದು, ಅಲಸಂದೆ, ಹುರುಳಿ, ಈ ಎಲ್ಲ ಬೆಳೆಗಳನ್ನು ಇಲ್ಲಿ ಬೆಳೀತಾರೆ. ಜೊತೆಗೆ ರಾಗಿ, ತಂಬಾಕು, ತೃಣಧಾನ್ಯಗಳು ಮತ್ತು ಮಳೆಯಾಶ್ರಿತದಲ್ಲಿ ಕೆಲವೊಂದು ಭಾಗದಲ್ಲಿ ಭತ್ತವನ್ನು ಸಹ ಬೆಳೆಯೋದನ್ನು ನಾವು ನೋಡ್ಬೋದು. ಅದೇ ರೀತಿ ಇನ್ನೊಂದು ಮಣ್ಣು ಅಂತಂದ್ರೆ ಕಪ್ಪು ಮಣ್ಣು. ಕಪ್ಪು ಮಣ್ಣು ಅಂದ ತಕ್ಷಣ ಎಲ್ಲರಿಗೂ ನೆನಪು ಉತ್ತರ ಕರ್ನಾಟಕನೇ ಅಲ್ವಾ? ಉತ್ತರ ಕರ್ನಾಟಕ ಅಂದ ತಕ್ಷಣ ಗುಲ್ಬರ್ಗ, ರಾಯಚೂರು, ಬೀದರ, ಧಾರವಾಡ, ಹಾವೇರಿ, ಕೊಪ್ಪಳ, ಮತ್ತೆ ಬಿಜಾಪುರ, ದಾವಣಗೆರೆ, ಚಿತ್ರದುರ್ಗ, ಯಾದಗಿರಿ, ಈ ಎಲ್ಲ ಜಿಲ್ಲೆಗಳಲ್ಲಿ ಕಪ್ಪು ಮಣ್ಣನ್ನು ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಬೆಳೆಯುವಂಥ ಬೆಳೆಗಳು ಯಾವುವು ಅಂತಂದ್ರೆ, ಪ್ರಮುಖವಾಗಿ ಇಲ್ಲಿ ಬೆಳೆಯುವಂಥ ಬೆಳೆಗಳಂತಂದ್ರೆ ಹತ್ತಿ ಇರ್ಬೋದು, ಮುಸ್ಕಿನ ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಈರುಳ್ಳಿ, ದ್ವಿದಳ ಧಾನ್ಯ, ಸೋಯಾವರೆ ಮತ್ತು ಗೋಧಿ. ಕೆಲವೊಂದಿಗೆ ಧಾರವಾಡ, ಗದಗ, ಬಿಜಾಪುರ ಇಲ್ಲೆಲ್ಲ ಗೋಧಿಯನ್ನು ಪ್ರಮುಖವಾಗಿ ಬೆಳೆಯಲಾಗ್ತಿದೆ. ಯಾಕಂದ್ರೆ ಗೋಧಿ ಒಂದು ಪ್ರಮುಖವಾದ ಆಹಾರವಾಗಿ ಆ ಕಡೆ ಎಲ್ಲ ಹೆಚ್ಚಿನ ಭಾಗದಲ್ಲಿ ಗೋಧಿಯನ್ನು ಸೇವಿಸ್ತಾ ಇರೋದು, ಗೋಧಿ ಚಪಾತಿ ಎಲ್ಲ ಜಾಸ್ತಿ ಆ ಕಡೆ ಉಪಯೋಗ ಮಾಡುವಂಥದ್ದು, ಮತ್ತು ಜೋಳನೂ ಸಹ ಅಲ್ಲಿನ ಒಂದು ಪ್ರಮುಖವಾದ ಬೆಳೆಯಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ರೀತಿಯ ಮಣ್ಣು ಅಂತಂದ್ರೆ ಜೇಡಿ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು, ಅಂದ್ರೆ ಇಂಗ್ಲಿಷ್ ಅಲ್ಲಿ ಲ್ಯಾಟರೈಟ್ ಸಾಯಿಲ್ಸ್ ಅಂತ ಹೇಳ್ತಾರೆ. ಈ ಒಂದು ಮಣ್ಣನ್ನು ಇದು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಾವು ಈ ಮಣ್ಣನ್ನು ನೋಡ್ತೀವಿ. ತುಂಬಾ ಮಳೆ ಬೀಳುವಂತ ಪ್ರದೇಶ ಹೆಚ್ಚು, ಇಲ್ಲಿ ಸ್ವಲ್ಪ ಮಣ್ಣು ಗಟ್ಟಿಯಾಗಿರುತ್ತದೆ. ಈ ಒಂದು ಜೇಡಿ ಮತ್ತು ಅಥವಾ ಜಂಬಿಟ್ಟಿಗೆ ಮಣ್ಣನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಇದನ್ನ ಉತ್ತರ ಕನ್ನಡ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನೋಡ್ತೀವಿ, ಮತ್ತು ಶಿವಮೊಗ್ಗ, ಹಾಸನ ಮತ್ತು ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ ಇಂಥ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ನಾವು ಈ ಒಂದು ಮಣ್ಣನ್ನು ಕಾಣಬಹುದು. ಇಲ್ಲಿ ಬೆಳೆಯುವಂಥ ಬೆಳೆಗಳು ಯಾವುವು ಹಾಗಾದರೆ ಅಂತಂದರೆ ಭತ್ತ ಪ್ರಮುಖವಾಗಿ, ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಭತ್ತ ಒಂದು ಪ್ರಮುಖವಾದ ಬೆಳೆಯಾಗಿದೆ. ಜೊತೆಗೆ ತೋಟಗಾರಿಕೆ ಬೆಳೆಗಳು ಹೆಚ್ಚು ಬರುತ್ತವೆ ಇಲ್ಲಿ. ತೆಂಗು ಇರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು, ರಬ್ಬರು, ಗೋಡಂಬಿ, ಏಲಕ್ಕಿ, ಮೆಣಸಿನಕಾಳು ಇಂಥ ಕೆಲವೊಂದು ವಾಣಿಜ್ಯ ಬೆಳೆಗಳನ್ನು ಸಹ ಈ ಒಂದು ಭಾಗದಲ್ಲಿ ಬೆಳೆಯುವುದನ್ನು ನಾವು ನೋಡ್ತೀವಿ. ಇನ್ನೊಂದು ನಾಲ್ಕನೇ ವಿಧ ಪ್ರಮುಖವಾಗಿದ್ದಂತಂದ್ರೆ ಕರಾವಳಿ ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ, ಅಂದ್ರೆ ಕೋಸ್ಟಲ್ ಅಲುವಿಯಲ್ ಸಾಯಿಲ್ಸ್ ಅಂತ ಹೇಳ್ಬಿಟ್ಟು. ಕರಾವಳಿ ಅಂದ ತಕ್ಷಣ ಎಲ್ಲರಿಗೆ ನೆನಪಾಗುವುದು ಕಾರವಾರನೇ, ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಭಾಗದಲ್ಲಿ ನಾವು ಈ ಒಂದು ಕರಾವಳಿಯ ಮೆಕ್ಕಲು ಮಣ್ಣನ್ನು ನೋಡ್ತೀವಿ. ಇಲ್ಲಿ ಅತಿ ಅಂದ್ರೆ ಹೆಚ್ಚು ಮಳೆ ಬೀಳುವಂತ ಭಾಗ, ಅಂದ್ರೆ ಕರಾವಳಿ ಅಂತಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಾಗೋದು ಕರಾವಳಿ ಅಂದ ತಕ್ಷಣ ಮಳೆ ಜಾಸ್ತಿ ಬರುತ್ತೆ ಅಂತದ್ದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಈ ಭಾಗದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಅಂತಂದ್ರೆ ಇಲ್ಲೂ ಸಹ ಭತ್ತನೇ ಪ್ರಮುಖವಾದ ಬೆಳೆಯಾಗಿರುತ್ತೆ. ಅದರ ಜೊತೆಗೆ ತೋಟಗಾರಿಕೆ ಬೆಳೆಗಳಂತಂದ್ರೆ ತೆಂಗು, ಅಡಿಕೆ, ಬಾಳೆ ಮತ್ತು ಗೋಡಂಬಿ ಇಂತ ಕೆಲವೊಂದು ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳನ್ನು ಸಹ ಈ ಒಂದು ಭಾಗದಲ್ಲಿ ರೈತರು ಬೆಳೆಯುತ್ತಾ ತಮ್ಮ ಜೀವನವನ್ನು ಸಾಗಿಸ್ಕೋತಾ ಬರ್ತಾ ಇದ್ದಾರೆ. ಈ ನಾಲ್ಕು ಪ್ರಮುಖ ಒಂದು ವಿಧಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರಮುಖ ಮಣ್ಣಿನ ವಿಧಗಳು ಈ ನಾಲ್ಕು ಅಂತ ಹೇಳ್ಬೋದು ನಾವು. ಅಲ್ಲಿಗೆ ಮಣ್ಣಿನ ಒಂದು ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಇದೆ, ಜೊತೆಗೆ ಎಷ್ಟು ರೀತಿಯ ಮಣ್ಣುಗಳನ್ನ ನಾವು ಪ್ರಕೃತಿಯಲ್ಲಿ ಕಾಣಬಹುದು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂತ ಆಯ್ತು. ಹೌದು ಸರ್. ಇನ್ನು ವಿಷಯಕ್ಕೆ ಬರೋದಾದ್ರೆ ಮಮತಾ ಅವರೇ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಸಂರಕ್ಷಣೆ ಅನಿವಾರ್ಯವಾಗಿ ನಾವು ಮಾಡಲೇಬೇಕು. ಮಣ್ಣಿನ ಫಲವತ್ತತೆ ಯಾವಾಗ ಹೆಚ್ಚು ಕಡಿಮೆ ಆಗುತ್ತೆ, ಬೆಳೆಯ ಇಳುವರಿಯ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ, ಕೃಷಿಕನ ಬದುಕು ಏರುಪೇರಾಗೋದಕ್ಕೆ ಪ್ರಾರಂಭ ಆಗುತ್ತೆ, ವೃತ ಖರ್ಚಾಗುವಂಥದ್ದು, ಜೊತೆಗೆ ಭೂಮಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಒಂದು ಪ್ರಮಾಣದಲ್ಲಿ ಇರಬೇಕು. ಈ ಪ್ರಮಾಣವನ್ನು ನಮಗೆ ತಿಳಿಸೋದೇ ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆ ಎಷ್ಟು ವರ್ಷಕ್ಕೊಂದ್ಸಲ ಮಾಡಿಸಲೇಬೇಕು ಅಂತ ನೀವು ಅಭಿಪ್ರಾಯ ಪಡ್ತೀರಾ? ಮಣ್ಣು ಪರೀಕ್ಷೆನ ನಾವು ಅಂದ್ರೆ ಕುಷ್ಕಿ ಬೆಳೆಗಳಿಗೆ 3 ವರ್ಷಕ್ಕೊಮ್ಮೆ ಮತ್ತು ನೀರಾವರಿ ಬೆಳೆಗೆ 3 ಬೆಳೆಗಳಿಗೊಮ್ಮೆ. ಕುಷ್ಕಿಯಲ್ಲಿ 3 ವರ್ಷಕ್ಕೊಮ್ಮೆ, ನೀರಾವರಿಯಲ್ಲಿ 3 ಬೆಳೆಗಳಿಗೊಮ್ಮೆ. ಯಾಕೆ ಪ್ರಶ್ನೆ ಬರುತ್ತೆ ಅಂದ್ರೆ, ಯಾವುದೇ ಒಬ್ಬ ಬೆಳೆಗಾರ, ಒಬ್ಬ ರೈತ ತಾನು ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ತಾನು ಬೆಳೆಯೋ ಬೆಳೆಗೆ ಬೇಕಾದಂತಹ ಪೂರಕವಾದ ಒಂದು ಅಂಶಗಳು ಮಣ್ಣಿನಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಖಾತರಿ ಮಾಡ್ಕೊಳ್ಬೇಕು. ಇದಕ್ಕೆ ಅವರ ಹತ್ರ ಇರೋಂತಹ ಒಂದು ಸಾಧನ ಅಂದ್ರೆ ಮಣ್ಣು ಪರೀಕ್ಷೆ. ಆ ಮಣ್ಣು ಪರೀಕ್ಷೆಯ ಫಲಿತಾಂಶಕ್ಕೆ ಅನುಗುಣವಾಗಿ ಅದು ಬೆಳೆಗೆ ಯೋಗ್ಯವಾಗಿದೆಯೋ, ಜೊತೆಗೆ ಯೋಗ್ಯವಾಗಿದ್ರೆ ಅದು ಇನ್ನು ಬೇಕಾದಂತಹ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಇದೆ, ತಾನು ಎಷ್ಟು ಮಣ್ಣಿಗೆ ಸೇರಿಸಬೇಕು, ಎಲ್ಲ ಅಂಶಗಳು ನಿರ್ಧಾರ ಆಗುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ ನೀವು ಹೇಳಿದ ಹಾಗೆ ಕುಷ್ಕಿ ಬೆಳೆಗಳಾದ್ರೆ 3 ವರ್ಷಕ್ಕೆ ಒಂದ್ಸಾರಿ, ನೀರಾವರಿ ಬೆಳೆಗಳಾದ್ರೆ 3 ಬೆಳೆಗಳಿಗೆ ಒಂದ್ಸಾರಿ ಮಾಡಿಸೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಹೌದು ಸರ್. ಇನ್ನು ಮಣ್ಣು ಪರೀಕ್ಷೆ ಅಂದ್ರೆ ಏನೆಲ್ಲ ಅಂಶಗಳನ್ನ ಕುರಿತಾಗಿ ಆ ಫಲಿತಾಂಶವನ್ನ ನಾವು ನಿರೀಕ್ಷೆ ಮಾಡ್ಕೊಂಡು ಮಾಡ್ತೀವಿ? ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಪ್ರಮುಖವಾಗಿ ಗಿಡಗಳಿಗೆ ಬೇಕಾದಂತ ಪೋಷಕಾಂಶಗಳ ಆಧಾರದ ಮೇಲೆ, ಅಂದ್ರೆ ಸಸ್ಯಗಳಿಗೆ 4 ತರದ ಪೋಷಕಾಂಶಗಳು ಇರ್ತವೆ. ಪ್ರಧಾನ ಪೋಷಕಾಂಶಗಳು ಅಂತಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷ್, ಪ್ರಮುಖವಾಗಿ ಗಿಡಗಳಿಗೆ ಬೇಕಾದಂತಹ ಒಂದು ಪೋಷಕಾಂಶಗಳು. ದ್ವಿತೀಯ ಪೋಷಕಾಂಶಗಳು ಅಂತಂದ್ರೆ ಕ್ಯಾಲ್ಸಿಯಂ ಅಂದ್ರೆ ಸುಣ್ಣ, ಮೆಗ್ನೀಷಿಯಂ ಮತ್ತೆ ಗಂಧಕ, ಇವು ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ಬೋದು. ಜೊತೆಗೆ ಲಘು ಪೋಷಕಾಂಶಗಳಾದಂತ ಬೋರಾನು, ಕಾಪರು, ಕಬ್ಬಿಣ, ಮ್ಯಾಂಗನೀಸು, ಮಾಲಿಬ್ಡನಮ್, ನಿಕ್ಕಲ್, ಜಿಂಕ್ ಮತ್ತೆ ಕ್ಲೋರಿನ್, ಇವುಗಳಿಗೆ ನಾವು ಲಘು ಪೋಷಕಾಂಶಗಳು. ಇವೆಲ್ಲವೂ ಸಹ ಪೋಷಕಾಂಶಗಳು ಸಸ್ಯಗಳಿಗೆ ತುಂಬಾ ಪ್ರಮಾಣದಲ್ಲಿ ಬೇಕಾಗೇ ಆಗತ್ತೆ. ಪ್ರಧಾನ ಪೋಷಕಾಂಶಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದ್ರೆ ದ್ವಿತೀಯ ಪೋಷಕಾಂಶಗಳು ಸ್ವಲ್ಪ ಕಡಿಮೆ, ಅದೇ ಲಘು ಪೋಷಕಾಂಶಗಳು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ನಾವು ಒದಗಿಸಬೇಕಾಗತ್ತೆ. ಅದರ ಜೊತೆಗೆ ಆಹಾರ ಪೋಷಕಾಂಶಗಳಾಗಿ ನಮ್ಮ ವಾತಾವರಣದಲ್ಲಿ ಇರುವಂತಹ ಆಮ್ಲಜನಕ, ಇಂಗಾಲ ಮತ್ತು ಜಲಜನಕ, ಇವುಗಳನ್ನು ಸಹ ಉಪಯೋಗಿಸ್ಕೊಂಡ್ಬಿಟ್ಟು ಸಸ್ಯಗಳು ಬೆಳವಣಿಗೆ ಆಗ್ತಾ ಇರತ್ತೆ ಸರ್. ಈ ಅಂಶಗಳನ್ನ ನಾವು ತಿಳ್ಕೊಳ್ಬೇಕಾದ್ರೆ ಮಣ್ಣು ಪರೀಕ್ಷೆಯಿಂದ ಸಾಧ್ಯ ಇದೆ. ಹೌದು ಸರ್, ಸಾಧ್ಯ ಇದೆ. ನಾವು ಮಣ್ಣು ಪರೀಕ್ಷೆ ಅಂತಾನೇ ಹೇಳ್ತಾ ಇದೀವಿ, ಆದ್ರೆ ಅದರ ಮಾದರಿ ಸಂಗ್ರಹಣೆ ಹೇಗಾಗಬೇಕು, ಮಣ್ಣು ಪರೀಕ್ಷೆಯ ಪ್ರಾರಂಭ ಹೇಗಾಗಬೇಕು ಒಬ್ಬ ಕೃಷಿಕರ ಭೂಮಿಯಲ್ಲಿ? ಈಗ ಹೇಳ್ಬೇಕಂತಂದ್ರೆ ಮಣ್ಣು ಪರೀಕ್ಷೆ ನಾವು ಮೊದಲು ಮಾಡೋದ್ಕಿಂತ ಮೊದಲೇ ಮಣ್ಣು ಪರೀಕ್ಷೆ ಮಹತ್ವವನ್ನು ಫಸ್ಟ್ ತಿಳ್ಕೊಳ್ಳೋಣ ಸರ್. ಮಣ್ಣು ಪರೀಕ್ಷೆ ನಾವು ಯಾಕೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚಿನದಾಗಿ ನಾನು ಇವರಿಗೆ ನಾನು ಮಣ್ಣಿನ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಮಣ್ಣು ಪರೀಕ್ಷೆ ಮಹತ್ವ ಏನಿದೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈಗ ಏನಾಗ್ತಾ ಇದೆ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಬಂದಂಗೆ ಏನಾಯ್ತು, ಆಹಾರ ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗ ಏನಾಯ್ತು, ಕೃಷಿ ಪದ್ಧತಿ ಬದಲಾವಣೆ ಆಗ್ತಾ ಬಂತು. ಆ ಕೃಷಿ ಪದ್ಧತಿ ಬದಲಾವಣೆ ಆದಾಗ ಏನಾಯ್ತು, ಅಧಿಕ ಇಳುವರಿ ತಳಿಗಳನ್ನ ಬಳಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ಏನಾಯ್ತು, ಅತಿ ಶೀಘ್ರವಾಗಿ ಪರಿಣಾಮ ನಮ್ಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಹೆಚ್ಚೆಚ್ಚು ರಸಗೊಬ್ಬರ ಬಳಕೆ ಮಾಡೋಕೆ ಶುರು ಮಾಡಿದ್ರು. ಆಗ ಏನಾಯ್ತು, ಸಾವಯವ ಗೊಬ್ಬರನ ಕಡಿಮೆ ಮಾಡ್ಕೊಂಡ್ರೆ ಶೀಘ್ರವಾಗಿ ನಮ್ಗೆ ಇಳುವರಿ ಬರಬೇಕು, ಹೆಚ್ಚಿನ ಜನಸಂಖ್ಯೆಗೆ ಹೆಚ್ಚಿನ ಆಹಾರ ಉತ್ಪಾದನೆ ಮಾಡ್ಬೇಕಂತ ಹೆಚ್ಚೆಚ್ಚು ರಸಗೊಬ್ಬರ ಹಾಕಿದಾಗ ಏನಾಯ್ತು, ಸಾವಯವ ಗೊಬ್ಬರ ಕಡಿಮೆ ಹಾಕ್ತಾ ಬಂದ್ರು. ಅವಾಗ ಏನಾಯ್ತು, ಸರಿಯಾದ ಪ್ರಮಾಣದ ರಸಗೊಬ್ಬರನ ಕೊಡ್ಲಿಲ್ಲ. ಹೆಚ್ಚೆಚ್ಚು ಕೊಟ್ಟಾಗ ಏನಾಯ್ತು, ಭೂಮಿಯಲ್ಲಿ ಲಘು ಪೋಷಕಾಂಶಗಳ ಕೊರತೆಯನ್ನು ಕಾಣಿಸ್ತಾ ಬಂತು. ಇದರಿಂದ ಏನಾಯ್ತು, ಮಣ್ಣಿನ ರಸಸಾರ ಹೆಚ್ಚು ಕಡಿಮೆ ಆಯ್ತು. ರಸಸಾರ ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಮೇಲೆ ಇದು ಪರಿಣಾಮ ಬೀರುತ್ತೆ. ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತಾ ಬರ್ತಾ ಹೋಯ್ತು. ಅವಾಗ ಆಟೋಮೆಟಿಕ್ ಆಗಿ ಇಳುವರಿ ಕಡಿಮೆ ಆಗ್ತಾ ಬಂತು ಆ ನಂತರದ ವರ್ಷಗಳಲ್ಲಿ. ಹಾಗಾದ್ರೆ ಈ ಒಂದು ಇಳುವರಿ ಕಡಿಮೆ ಆಗ್ತಾ ಬಂದಾಗ ನಾವು ಮುಂದಿನ ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಏನು ಅಂತ ನಾವು ನೋಡ್ಕೊಂತ ಹೋದಾಗ, ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಅಂತ ಒಂದು ಸಮಯದಲ್ಲಿ. ಅದು ಏನಪ್ಪ ಅಂತಂದ್ರೆ, ಒಂದು ಬರೇ ಈ ರಸಗೊಬ್ಬರವನ್ನೇ ಹಾಕೊಂತ ಬಂದಾಗ ಭೂಮಿ ಹೀಗಾಗಿರೋದ್ರಿಂದ ಅದಕ್ಕೆ ಕಡಿಮೆ ಪ್ರಾಮುಖ್ಯತೆ ಕೊಟ್ಟು ಮೊದಲು ಸಾವಯವ ಗೊಬ್ಬರಗಳ ಬಳಕೆ, ಹಸಿರೆಲೆ ಗೊಬ್ಬರ ಬಳಕೆ, ಜೈವಿಕ ಗೊಬ್ಬರ ಬಳಕೆ ಮತ್ತು ಮಿಶ್ರ ಬೆಳೆಗಳನ್ನು ಬೆಳೆಯುವುದು, ಬೆಳೆ ಪರಿವರ್ತನೆ ಮಾಡುವುದು, ಈ ಎಲ್ಲ ಕ್ರಮಗಳನ್ನ ಅಳವಡಿಸ್ಕೊಂತ ಬಂದು ನಂತರ ಕೊನೆಗೆ ಕೊರತೆಯಾಗುವ ಪೋಷಕಾಂಶಗಳನ್ನು ಮಾತ್ರ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಿತ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸಿದ್ರೆ ಮಾತ್ರ, ಈ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಸಿದ್ರೆ ಮಾತ್ರ ನಾವು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬಹುದು ಅಂತ ಅನಿಸ್ತಾ ಇದೆ. ಹಾಗಾಗಿ ಇಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ಮಣ್ಣು ಮಾದರಿ ಅಂದ್ರೆ ಪೋಷಕಾಂಶದ ಕೊರತೆಯನ್ನು ಕಂಡುಹಿಡ್ಕೋಬಹುದು ಇದರಿಂದ, ಮತ್ತೆ ಇದ್ರ ಮೇಲೆ ನಾವು ಎಷ್ಟು ಪ್ರಮಾಣದಲ್ಲಿ ಹಾಕಬಹುದು ಅನ್ನೋದನ್ನು ಸಹ ನಾವು ಈ ಒಂದು ಮಣ್ಣು ಪರೀಕ್ಷೆಯಿಂದ ಕಂಡುಹಿಡ್ಕೋತೀವಿ. ಮತ್ತು ರಸಸಾರದಲ್ಲಿ ವ್ಯತ್ಯಾಸವನ್ನು ಗೊತ್ತಾಗುತ್ತೆ. ಹಾಗೂ ಸಮಸ್ಯಾತ್ಮಕ ಮಣ್ಣಿದ್ರೆ ಅದು ಆಮ್ಲ ಮಣ್ಣು ಇರ್ಬೋದು ಅಥವಾ ಕ್ಷಾರೀಯ ಮಣ್ಣು, ಯಾವ ಮಣ್ಣಿದೆ ಅನ್ನೋದು ಸಹ ಈ ಒಂದು ಮಣ್ಣು ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವರು ಮಣ್ಣಿಗೆ ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ತಿಳಿಯುತ್ತೆ. ಈಗ ನೀವು ಕೇಳಿದ್ರಿ ಯಾವ ರೀತಿ ತೆಗಿಬಹುದು ಮಣ್ಣನ್ನ, ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಅಂತ ಕೇಳಿದ್ರಿ. ಈಗ ಏನಾಗಿದೆ ಅಂತಂದ್ರೆ, ಭೂಮಿ ಕೆಲವರಿಗೆ 8 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು, ಈ ರೀತಿ ಅವರವರ ಜಮೀನು 1 ಎಕರೆನೂ ಇರ್ಬೋದು. 1 ಎಕರೆಗೆ ನಾವು 1 ಮಾದರಿ ತೆಗಿಬಹುದು. ಗರಿಷ್ಠ ಅಂತಂದ್ರೆ 5 ಎಕರೆ ತನಕ 1 ಮಾದರಿನ ನಾವು ಸಂಗ್ರಹಣೆ ಮಾಡಬಹುದು, ಅದು ಒಂದೇ ತರ ಭೂಮಿ ಇದ್ದಲ್ಲಿ. ಅದ ಅಕಸ್ಮಾತ್ ಬೇರೆ ಬೇರೆ, ಈಗ ಒಬ್ಬರಿಗೆ 7-8 ಎಕರೆ ಜಮೀನು ಇತ್ತು ಅಂತಂದ್ರೆ, ಮೊದಲು ನಾವು ಮಣ್ಣನ್ನ ಗುಂಪುಗಳಾಗಿ ಮೊದಲು ವಿಂಗಡಣೆ ಮಾಡ್ಬೇಕು ಅವರ ಕ್ಷೇತ್ರವನ್ನ. ಅಂದ್ರೆ ಭೂಮಿಯ ಇಳಿಜಾರಿದ್ರೆ ಆ ಭಾಗಕ್ಕೆ 1 ಮಾದರಿ ತೆಗಿಬೇಕಾಗತ್ತೆ. ಆಮೇಲೆ ಮಣ್ಣಿನ ಬಣ್ಣ ಹೆಚ್ಚು ಕಡಿಮೆ ಇದ್ರೆ ಅದು ಸಪರೇಟ್ ಆಗಿ ತೆಗಿಬೇಕಾಗತ್ತೆ. ಮಣ್ಣಿನ ರಚನೆ ಕೆಲವೊಂದ್ ಕಡೆ ದಪ್ಪ ಹಿಂಗೆ ಈ ರೀತಿ ಇರದ ಸ್ಟೋನ್ಸ್ ಇಂಥದ್ದೆಲ್ಲ ಇದ್ರೆ, ಮರಳು ಮಿಶ್ರಿತ ಮಣ್ಣು ಈ ರೀತಿ ಸಪರೇಟ್ ಬೇರೆ ಬೇರೆ ರೀತಿ ಇದ್ರೆ ಕಣರಚನೆ, ಅಲ್ಲೂ ಸಹ ಪ್ರತ್ಯೇಕವಾದ ಮಾದರಿಗಳನ್ನ ತೆಗಿಬೇಕಾಗತ್ತೆ. ಮತ್ತು ಮಣ್ಣಿನ ಫಲವತ್ತತೆ, ಈಗ ರಸಗೊಬ್ಬರ ಹಾಕಿದಂತ ಜಮೀನು ಇರುತ್ತೆ, ಕೆಲವೊಂದು ರಸಗೊಬ್ಬರ ಹಾಕದೆ ಇರುವಂತ ಜಮೀನು ಇರುತ್ತೆ, ಅಂತಲ್ಲಿಯೂ ಸಹ ಪ್ರತ್ಯೇಕವಾದ ಮಾದರಿಗಳನ್ನ ತೆಗಿಬೇಕು. 1 ಮಾದರಿ ಅಂತ ಹೇಳ್ತೀವಿ, ಆದ್ರೆ ಆ 1 ಮಾದರಿಗೆ ನಾವು ಉಪ ಮಾದರಿಗಳನ್ನು ತೆಗಿಬೇಕಾಗತ್ತೆ. ಉಪ ಮಾದರಿ ಎಷ್ಟು ತೆಗಿಬೇಕಪ್ಪ ಅಂತಂದ್ರೆ, 10-15 ಉಪ ಮಾದರಿಗಳನ್ನ ತೆಗಿಬೇಕಾಗತ್ತೆ. ಈ ಉಪ ಮಾದರಿಗಳನ್ನ ಹೇಗೆ ತೆಗಿಬೇಕು ಹಾಗಾದ್ರೆ ಭೂಮಿಯಲ್ಲಿ, ನೀವು ಕೇಳಿದ್ರಿ ಯಾವ ರೀತಿ ತೆಗಿಬೇಕು ಅಂತ ಹೇಳ್ಬಿಟ್ಟಂತ, ಆ ಭೂಮಿಯಲ್ಲಿ ನಾವು ಒಂದೇ ಏಕ ಹೀಗೆ ಹೋಗಿ ಒಂದೇ ಕಡೆ ತೆಗೆಯುವಂತದಲ್ಲ, ಝಿಗ್ಝ್ಯಾಗ್ ಮೂಮೆಂಟ್ ಅಲ್ಲಿ ನಾವು ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಲ್ಲಿ ಗುರುತುಗಳನ್ನ ಮಾಡಬೇಕಾಗತ್ತೆ. ನಾವು ಯಾವ ಪ್ರದೇಶದಲ್ಲಿ ಮಣ್ಣು ಸಂಗ್ರಹಣೆ ಮಾಡ್ಬೇಕು ಅನ್ಕೊಂಡಿದೀವೋ ಅಲ್ಲಿ 10-15 ಕಡೆ ನಾವು ಗುರುತು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನ್ ಮಾಡ್ಬೇಕು, ಒಂದು ಗುದ್ಲಿಯಿಂದ ವಿ ಆಕಾರದ ಒಂದು ಗುಂಡಿಯನ್ನು ತೆಗಿಬೇಕಾಗತ್ತೆ. 15 ಸೆಂಟಿಮೀಟರ್ ಆಳದಲ್ಲಿ ಒಂದು ವಿ ಆಕಾರದ ಗುಂಡಿಯನ್ನು ತೆಗೆದ್ಬಿಟ್ಟು ಅಲ್ಲಿ ಒಂದು ಪದರು ಮಣ್ಣನ್ನ ತಕ್ಕೋತಾ ಹೋಗ್ಬೇಕು. ಆ ಎಲ್ಲ ಭಾಗದಲ್ಲೂ 10-15 ಕಡೆ ಎಲ್ಲಿ ಗುರುತು ಮಾಡಿರ್ತೀವಲ್ಲ ಅಲ್ಲಿ ಎಲ್ಲ ಕಡೆನೂ ಸಹ ಈ ಒಂದು ಪದರು ಮಣ್ಣುಗಳನ್ನ ತೆಗೆದು ಬಕೆಟ್ ಅಲ್ಲಿ ಎಲ್ಲ ಸಂಗ್ರಹಣೆ ಮಾಡಿಕೊಂಡು ಒಂದ್ ಕಡೆ ತರಬೇಕಾಗತ್ತೆ. ಆದ್ರೆ ಅಷ್ಟೊಂದು ತಗೊಂಡ್ಬಂದ್ಮೇಲೆ ಅಷ್ಟು ಮಣ್ಣನ್ನು ನಾವು ಪ್ರಯೋಗಾಲಯಕ್ಕೆ ಕಳ್ಸಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ನಾವು ಅದನ್ನ 1/2 ಕೆಜಿಗೆ ನಾವು ತರಬೇಕಾಗತ್ತೆ. 1/2 ಕೆಜಿ ಮಣ್ಣು ಕಳಿಸಿದ್ರೆ ಸಾಕಾಗತ್ತೆ ಪ್ರಯೋಗಾಲಯಕ್ಕೆ. ಈ 1/2 ಕೆಜಿ ಮಣ್ಣನ್ನು ತರಬೇಕು ಅಂತಂದ್ರೆ ಅದನ್ನ ಹೇಗ್ ಮಾಡ್ಬೇಕಾಗತ್ತೆ ನಾವು ಅಂತಂದ್ರೆ, ಸಂಗ್ರಹಣೆ ಮಾಡಿದಂತ ಮಣ್ಣನ್ನು ಅಷ್ಟನ್ನು ಒಂದ್ ಕಡೆ ತಗೊಂಡ್ಬಂದು ಒಂದ್ ಚೀಲದ ಮೇಲೆ ಹಾಕೊಂಡು ಪೂರ್ತಿ ನಾವು ಹರಡ್ಬೇಕಾಗತ್ತೆ. ಅದನ್ನ ಹರಡ್ಬಿಟ್ಟು ವೃತ್ತಾಕಾರದಲ್ಲಿ ಹರಡಿ ಅದನ್ನ 4 ಭಾಗವಾಗಿ ನಾವು ವಿಂಗ್ ಮಾಡ್ಬೇಕಾಗತ್ತೆ. 4 ಭಾಗ ಮಾಡಿ ಅಪೋಸಿಟ್ ಇರುವಂತ ಎದುರು ಬದುರು ಇರುವಂತ 2 ಭಾಗಗಳನ್ನು ತೆಗೆದು ಉಳಿದೆರಡು ಭಾಗಗಳನ್ನ ನಾವು ಮತ್ತೆ ವಾಪಸ್ ಮಿಶ್ರಣ ಮಾಡ್ಕೋಬೇಕು. ಮತ್ತೆ ಅದೇ ರೀತಿ ಈ ಒಂದು ಪ್ರೋಸೆಸ್ ಅನ್ನ ಮತ್ತೆ ಕಂಟಿನ್ಯೂ ಮಾಡೋದು, ಮತ್ತೆ ಹರಡ್ಬೇಕು. ಮತ್ತೆ ಈಗ ಇನ್ನೊಂದೆರಡು ಕಡೆ ಅಪೋಸಿಟ್ ಇರುತ್ತಲ್ಲ, ಈಗ 4 ಭಾಗ ಮಾಡಿದ್ರೆ 2 ಮತ್ತು 3 ಮೊದಲು ತೆಗೆದಿದ್ವಿ, ಈಗ 1 ಮತ್ತು 4ನೇ ಭಾಗ 2 ಭಾಗವನ್ನು ತೆಗೆದು ಆ 2 ಭಾಗಗಳನ್ನ ಮತ್ತೆ ಉಳಿದ 2 ಭಾಗಗಳನ್ನ ನಾವು ಮತ್ತೆ ಒಟ್ಟುಗೂಡಿಸ್ಕೊಂಡು ಹೀಗೆ ಮಾಡ್ಕೋತಾ 1/2 ಕೆಜಿ ಮಣ್ಣು ಬರುವವರೆಗೆ ನಾವು ಮಣ್ಣಿನ ಒಂದು ಮಾದರಿಯನ್ನ ನಾವು ಸಂಗ್ರಹಣೆ ಮಾಡ್ಕೋಬೇಕಾಗತ್ತೆ. ಈ ಒಂದು ಮಾದರಿಯನ್ನು ಕೊನೆಗೆ ನಾವು ಮಣ್ಣು ಪರೀಕ್ಷಾ ಸಂಗ್ರಹಾಲಯಕ್ಕೆ ಕಳಿಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಯಾರು ತೆಗೆದಿರ್ತಾರಲ್ಲ ಅವ್ರ ಈ ಒಂದು ದಾಖಲಾತಿಗಳನ್ನು ಸಹ ನಾವು ಅದರಲ್ಲಿ ಒಂದು ಚೀಟಿಯನ್ನು ಇಡಬೇಕಾಗತ್ತೆ. ರೈತರ ಹೆಸರು, ಹೋಬಳಿ, ಯಾವ ಬೆಳೆ ಬೆಳೆದಿದ್ರು, ಜಮೀನಿನ ಸರ್ವೆ ನಂಬರು, ಈ ಒಂದು ಹಲವಾರು ಮುಖ್ಯ ಪ್ರಮುಖ ವಿಷಯಗಳನ್ನು ಸಹ ಅದರಲ್ಲಿ ಇಟ್ಬಿಟ್ಟು ಒಂದು ಮಣ್ಣು ಮಾದರಿಯನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸಬಹುದು. ಅಂದ್ರೆ ನೀವು ಹೇಳೋದು ನಾವೇನು ಕೊನೆಯಲ್ಲಿ ಅರ್ಧ ಕೆಜಿಯಷ್ಟು ಮಾದರಿ ತಗೊಳ್ತೀವಿ, ಅದು ಒಂದು ಪ್ರಾತಿನಿಧಿಕ ಮಾದರಿ. ಆ ಒಂದು ಪ್ರದೇಶದ ಎಲ್ಲೆಲ್ಲಿ ಉಪ ಮಾದರಿಗಳನ್ನ ನೀವು ತೆಗೆದಿದ್ದೀರಿ, ಅದೆಲ್ಲವನ್ನು ಸೇರಿ ಒಟ್ಟಾಗಿರುವಂತದ್ದು ಆ ಒಂದು ಪ್ರದೇಶದ ಮಣ್ಣಿನ ಗುಣವನ್ನ ಬಿಂಬಿಸೋದಕ್ಕೆ ಆ ಒಂದು ಮಾದರಿಯನ್ನ ನಾವು ಪರೀಕ್ಷೆಗೆ ಕಳಿಸ್ತೀವಿ ಅಲ್ವಾ. ಈಗ ಕೆಲವು ವಿಚಾರಗಳು ಬರುತ್ತೆ, ಯಾವ ಯಾವ ಜಾಗದಲ್ಲಿ ಮಾದರಿಯನ್ನ ಸಂಗ್ರಹಿಸಬಾರದು? ಹೌದು ಸರ್, ಕೆಲವು ಮುನ್ನೆಚ್ಚರಿಕೆ ಕ್ರಮಗಳಿದಾವೆ. ಅದು ಏನಪ್ಪಾ ಅಂತ ಹೌದು, ಕರೆಕ್ಟ್, ಒಳ್ಳೆ ಪ್ರಶ್ನೆ ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲಾ ಕಡೆ ತೆಗೆಯಕ್ ಬರುವುದಿಲ್ಲ ಈ ಮಣ್ಣಿನ ಮಾದರಿ. ಗಿಡ ಮರಗಳ ಕೆಳಗೆ ನಾವು ಮಣ್ಣಿನ ಮಾದರಿನ ತೆಗಿಬಾರದು. ಆಮೇಲೆ ಕಾಂಪೋಸ್ಟ್ ಗುಂಡಿ ಏನಾದ್ರೂ ಸಮೀಪದಲ್ಲಿದ್ರೆ ಅಲ್ಲೂ ತೆಗಿಬಾರ್ದು. ನೀರು ಹರಿತಾ ಇದ್ರೆ, ಕಾಲುವೆ ಏನಾದ್ರೂ ಇದ್ರೆ ಅಲ್ಲೂ ಸಹ ತೆಗಿಬಾರ್ದು. ಮತ್ತೆ ಬದು ಪಕ್ಕದಲ್ಲೂ ಸಹ ಯಾವುದೇ ಮಾದರಿಗಳನ್ನ ತೆಗಿಬಾರ್ದು. ರಸಗೊಬ್ಬರ ಕೂಡಲೇ ಹಾಕಿದ್ರೆ ಅಲ್ಲೂ ತೆಗಿಬಾರ್ದು. ಮತ್ತೆ ವಿದ್ಯುತ್ ಕಂಬ ಏನಾದ್ರೂ ಇದ್ರೂ ಸಹ ಅಲ್ಲೇ ಸಮೀಪದಲ್ಲೂ ಸಹ ಯಾವುದೇ ಮಾದರಿಗಳನ್ನ ತೆಗೆಯಕ್ಕೆ ಬರುವುದಿಲ್ಲ. ಯಾಕಪ್ಪ ಅಂತಂದ್ರೆ ಮಣ್ಣಿನ ನೈಜ ಫಲವತ್ತತೆ ಚಿತ್ರಣ ಈ ಒಂದು ಭಾಗದಲ್ಲಿ ತೆಗೆದ್ರೆ ನಮಗೆ ಸಿಗಲ್ಲ. ಹೆಚ್ಚು ಪೋಷಕಾಂಶ ಇರ್ಬೋದು, ಅಥವಾ ನೀರು ಹರಿತಿದ್ರೆ ಅಲ್ಲಿನ ಒಂದು ಇದು ಫಲಿತಾಂಶ ಬೇರೆ ರೀತಿ ಬಂದ್ಬಿಡುತ್ತೆ. ಅವಾಗ ಅದು ಪ್ರತಿನಿಧಿಸುವುದಿಲ್ಲ, ಈ ಅವರ ಒಂದು ಜಮೀನಿಗೆ ಪ್ರತಿನಿಧಿ ಮಾದರಿ ಆಗುದಿಲ್ಲ. ಅದು ಇನ್ನು ಹೀಗೆ ಮಾದರಿಯನ್ನ ಸಂಗ್ರಹಿಸಿ ನಾವು ಮಣ್ಣು ಪರೀಕ್ಷಾಲಯಕ್ಕೆ ಕಳಿಸ್ಕೊಡ್ತೀವಿ. ಮಣ್ಣು ಪರೀಕ್ಷಾ ಕೇಂದ್ರಗಳು ಈಗ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಮಣ್ಣು ಪರೀಕ್ಷಾ ಕೇಂದ್ರಗಳು ಸಹ ಕಾರ್ಯನಿರ್ವಹಿಸ್ತಾ ಇವೆ ಕೆಲವು ಪ್ರದೇಶಗಳಲ್ಲಿ. ಹೌದು ಸರ್. ಸಾಮಾನ್ಯವಾಗಿ ಈ ರೀತಿ ಮಾದರಿ ಕಳಿಸಾದ ಮೇಲೆ ಅಲ್ಲಿ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ, ಆ ಬಗ್ಗೆ ಏನಾದ್ರು ಹೇಳ್ತೀರಾ? ಹೌದು ಸರ್, ಹೇಳೋಣ ಸರ್. ಈಗ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿದಾಗ ಏನು ನಮ್ಗೆ ಯಾವ ರೀತಿ ಫಲಿತಾಂಶ ಸಿಗತ್ತೆ, ಮುಂದೆ ರೈತರಿಗೆ ಅದು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಇಷ್ಟಪಡ್ತೀನಿ. ಈಗ ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಅದರಲ್ಲಿ pH ಲೆವೆಲ್ ಅಂತಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ದ ಸಾಯಿಲ್ ಅಂತ ಹೇಳ್ತಾರೆ. ಅದಕ್ಕೆ ಅದು ಸಾಮಾನ್ಯವಾಗಿ ತಟಸ್ಥ ಇರ್ಬೇಕಂದ್ರೆ, ನ್ಯೂಟ್ರಲ್ ಆಗಿರ್ಬೇಕಂದ್ರೆ 6.5 6.5-7.5 ಇರಬೇಕಾಗತ್ತೆ. ಕೆಲವೊಂದು ಮಾದರಿಗಳಲ್ಲಿ 6.5 ಕಡಿಮೆ ಅಂತ ತೋರಿಸಬಹುದು ಫಲಿತಾಂಶದ ಒಂದು ವರದಿ ಪ್ರಕಾರ. ಅವಾಗ ಏನಾಗುತ್ತೆ, ಆ ಮಣ್ಣು ಹುಳಿ ಮಣ್ಣು ಅಂತ ಹೇಳ್ಬೋದು, ಅಂದ್ರೆ ಒಂದು ಸಮಸ್ಯಾತ್ಮಕ ಮಣ್ಣುನೇ ಆಗಿರುತ್ತೆ, ಅದು ಹುಳಿ ಮಣ್ಣಾಗಿರುತ್ತೆ. ಅಂತ ಮಣ್ಣುಗಳಿಗೆ ಸಾಮಾನ್ಯವಾಗಿ ಕೃಷಿ ಸುಣ್ಣವನ್ನ ಶಿಫಾರಸು ಮಾಡ್ತಾರೆ. ಅದೇ ಅಕಸ್ಮಾತ್ 7.5 ಹೆಚ್ಚು pH ಇದೆ ಅಂತ ಹೇಳಿ ಫಲಿತಾಂಶದ ವರದಿ ಬಂತಂದ್ರೆ ಅದಕ್ಕೆ ನಾವು ಕ್ಷಾರಿಯ ಮಣ್ಣು ಅಂತ ಹೇಳ್ಬೋದು. ಅಂತ ಒಂದು ಮಣ್ಣುಗಳಿಗೆ ಜಿಪ್ಸಮ್ ಅನ್ನು ಶಿಫಾರಸು ಮಾಡಲಾಗ್ತಾ ಇದೆ. ಅದೇ ರೀತಿ ದೊರಕುವ ಸಾರಜನಕ ಇರ್ಬೋದು, ದೊರಕುವ ರಂಜಕ ಇರ್ಬೋದು, ಅಥವಾ ಪೊಟ್ಯಾಶ್ ಎಷ್ಟೆಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅಂತ ಅನ್ನೋದನ್ನು ಸಹ ಈ ಪೋಷಕಾಂಶ ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಅದು ಎಷ್ಟು ಪ್ರಮಾಣದಲ್ಲಿ ಇದ್ರೆ ಸರಿಯಾದ ಪ್ರಮಾಣ, ಯಾವ್ದು ಮಧ್ಯಮ ಪ್ರಮಾಣ, ಯಾವ್ದು ಅಧಿಕ ಅನ್ನೋದನ್ನು ಸಹ ನಾನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ಸಾರಜನಕಕ್ಕೆ ಬಂದಾಗ ಪ್ರತಿ ಒಂದು ಮಾದರಿಯಲ್ಲಿ ಫಲಿತಾಂಶ ಏನು ಕೊಟ್ಟಿರ್ತಾರಲ್ಲ ಅದರಲ್ಲಿ 280 ಕಡಿಮೆ ಇದೆ ಅಂತಂದ್ರೆ ಅದು ತುಂಬಾ ಕಡಿಮೆ ಇದೆ, ಫಲವತ್ತತೆ ಸಾರಜನಕ ಅಂಶ ತುಂಬಾ ಕಡಿಮೆ ಇದೆ ಭೂಮಿಯಲ್ಲಿ ಅಂತ ಅರ್ಥ ಆಗತ್ತೆ. ಅದು 280-560 kg ಪ್ರತಿ ಹೆಕ್ಟೇರ್ಗೆ ಇದೆ ಅಂತ ಅದು ತೋರಿಸಿದ್ದೆ ಅಂತಂದ್ರೆ ಮಧ್ಯಮ ಫಲವತ್ತತೆ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಗತ್ತೆ. ಅದು 560 ಜಾಸ್ತಿ ಇದೆಯಪ್ಪ ಅಲ್ಲಿ ಸಾರಜನಕದ ಅಂಶ ಅಂತಂದ್ರೆ, ಇದು ಇಲ್ಲಿ ತುಂಬಾ ಅಧಿಕವಾದ ಒಂದು ಸಾರಜನಕ ಅಂಶ ಇದೆ, ಇಲ್ಲಿ ಏನ್ ನಾವು ಹಾಕ ಅವಶ್ಯಕತೆನೇ ಇರಲಿ, ಇಂಥ ಮಣ್ಣುಗಳಲ್ಲಿ ನಾವು 25% ಕಡಿಮೆನೆ ಬಳಸಬೇಕಾಗತ್ತೆ. ಆ ಒಂದು ಅಂಶ ಏನ್ ಹಾಕ್ತಿವಲ್ಲ ಅದನ್ನ ಶಿಫಾರಸಿಗಿಂತ 25% ಕಡಿಮೆನೆ ನಾವು ಪ್ರಮಾಣದಲ್ಲಿ ಆ ಗೊಬ್ಬರನ ಬಳಸಬೇಕಾಗತ್ತೆ. ಅದೇ ರೀತಿ ರಂಜಕವನ್ನು ನೋಡಿದಾಗ 22 kg/ha ಕಡಿಮೆ ಇದೆ ಅಂತಂದ್ರೆ ಅದು ತುಂಬಾ ಕಡಿಮೆ ಇದೆ ಅಂತ ಅರ್ಥ ಆಗತ್ತೆ. 22-56 kg/ha ಇದೆ ಅಂತಂದ್ರೆ ಅದು ಮಧ್ಯಮ ಫಲವತ್ತತೆ, ಹಾಗಿದ್ರೆ ಕರೆಕ್ಟ್ ಆಗಿದೆ, ನಮ್ಮ ಸರಿಯಾದ ಪ್ರಮಾಣದಲ್ಲಿ ರಂಜಕ ಇದೆ ಅಂತ ತೋರಿಸುತ್ತೆ. ಅದು 56 kg/ha ಜಾಸ್ತಿ ಇದೆ ಅಂತಂದ್ರೆ ಅಧಿಕವಾಗಿದೆ ರಂಜಕ ನಮ್ಮ ಭೂಮಿಯಲ್ಲಿ ಅಂತ ಗೊತ್ತಾಗುತ್ತೆ. ಅಂತ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ 25% ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸಬೇಕಾಗತ್ತೆ. ಅದೇ ರೀತಿ ಪೊಟ್ಯಾಶ್ ಇನ್ನೊಂದು ಅಂಶ, ಪೊಟ್ಯಾಶ್ ಪ್ರಮುಖವಾದ ಒಂದು ಪೋಷಕಾಂಶ. ಇದನ್ನು ನೋಡ್ಬೇಕಂತಂದ್ರೆ 141 kg/ha ಕಡಿಮೆ ಇತ್ತಂತಂದ್ರೆ, 141 ಕಡಿಮೆ ಇದೆ ಅಂತಂದ್ರೆ ಅವಾಗ ಕಡಿಮೆ ಇದೆ ಅಂತ ಅರ್ಥ ಆಗತ್ತೆ. 141-336 kg/ha ಇದೆ ಅಂತಂದ್ರೆ ಅದು ಮಧ್ಯಮ ಫಲವತ್ತತೆ. 336 kg/ha ಇದೆ ಅಂತ ತೋರಿಸಿದ್ರೆ ಅದು ತುಂಬಾ ಜಾಸ್ತಿ ಅಂತ ಆಗತ್ತೆ. ಅದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಅದೇ ಈ ಕಡಿಮೆ ಇದ್ದಾಗ ಏನ್ ಮಾಡ್ಬೇಕು ಅಂತಾನೂ ಕೇಳ್ಬೋದು, ಒಂದು ಪ್ರಶ್ನೆ ಬರ್ಬೋದು. ಇದ್ದಿದ್ದಕ್ಕಿಂತ ಕಡಿಮೆ ಬಂದಿದೆ ಅಂತಂದ್ರೆ ಏನ್ ಪ್ರಶ್ನೆ ಬರ್ಬೋದು. ಅವಾಗ ನಾವು ಹೆಚ್ಚಿನ 25% ಹೆಚ್ಚಿನ ಆ ಒಂದು ಪೋಷಕಾಂಶವನ್ನ ಶಿಫಾರಸು ಏನಿರತ್ತಲ್ಲ ಅದಕ್ಕಿಂತ 25% ಹೆಚ್ಚು ನಾವು ಆ ಒಂದು ಪೋಷಕಾಂಶನ ಬಳಸಬೇಕಾಗತ್ತೆ ಸರ್. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಒಂದು ಮಣ್ಣಿನ ಗುಣಮಟ್ಟ ತಿಳ್ಕೊಂಡಂಗಾಗತ್ತೆ. ಹೌದು ಸರ್. ಇನ್ನು ಕೃಷಿ ಖರ್ಚಿನ ವಿಷಯಕ್ಕೆ ಬಂದ್ರೆ, ನಾವು ಅಗತ್ಯ ಇರುವಂತಹ ಪೋಷಕಾಂಶಗಳನ್ನ ಮಾತ್ರ ಬಳಕೆ ಮಾಡಿ ಅನಗತ್ಯವಾಗಿ ನಾವು ಏನು ಗೊಬ್ಬರಕ್ಕೆ ಖರ್ಚು ಮಾಡ್ತಾ ಇದ್ವೋ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು. ಯಾವ ಪೋಷಕಾಂಶ ಆ ಬೆಳೆಗೆ ಆ ಮಣ್ಣಿನಲ್ಲಿ ಬೇಕಾಗಿದೆಯೋ ಅದನ್ನ ಮಾತ್ರ ಕೊಡೋದ್ರಿಂದ ಕೃಷಿ ಖರ್ಚು ಸಹ ಕಡಿಮೆ ಆಗುತ್ತೆ. ಬೆಳೆ ಉತ್ಪಾದನೆ ದೃಷ್ಟಿಯಿಂದ, ಬೆಳೆ ಒಂದು ಇಳುವರಿ ದೃಷ್ಟಿಯಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ಮಣ್ಣಿನ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯ ಕ್ರಮ ಅಂತ ನಾವು ಹೇಳಬಹುದು. ಈಗ ನಿಮ್ಮ ಅನುಭವದಲ್ಲಿ ನೀವು ಸಾಕಷ್ಟು ಕೃಷಿಕರನ್ನ ಭೇಟಿ ಆಗ್ತಾ ಇರ್ತೀರಿ, ಮಣ್ಣಿನ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅವರ ಪ್ರಶ್ನೆ ಅನುಮಾನಗಳಿಗೆ ಪರಿಹಾರವನ್ನ ಸೂಚಿಸ್ತಾ ಇರ್ತೀರಿ, ಎಲ್ಲಿ ತಪ್ಪುಗಳಾಗ್ತಾ ಇದೆ ಮಣ್ಣು ಪರೀಕ್ಷೆ ವಿಷಯಕ್ಕೆ ಬಂದ್ರೆ ಅಂತ ನಿಮಗನ್ಸುತ್ತೆ ಮಮತಾ ಅವರೇ? ಈಗಂತಂದ್ರೆ ಈಗ ಸಾಮಾನ್ಯವಾಗಿ ಸ್ವಲ್ಪ ಯಾರು ಹೆಚ್ಚಿನದಾಗಿ ನಾವು ಎಲ್ಲ ಕಡೆ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಏನಾಗುತ್ತೆ, ನಾವು ಮಣ್ಣು ಪರೀಕ್ಷೆಗೆ ಹೆಚ್ಚಿನ ನಾವು ಮಹತ್ವ ಕೊಡಬೇಕು ಅಂತ ತಿಳಿಸ್ತೀವಿ. ಬಟ್ ಯಾರು ಅದ್ರ ಬಗ್ಗೆ ಹೆಚ್ಚಿನ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅನ್ನೋ ವಿಷಯದ ಬಗ್ಗೆ ಹೆಚ್ಚಾಗಿ ಗಮನ ಹರಿಸೋದು ತುಂಬ ಕಡಿಮೆ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟವರಿಗೆ ತಿಳಿಸ್ತಾ ಇದ್ದೀವಿ. ಬಟ್ ಆ ಒಂದು ವಿಷಯಕ್ಕೆ ಬಂದಾಗ ರೈತರು ಆ ಮಾಡಿಸಿದ್ರಾಯ್ತು ಅಥವಾ ಏನೋ ಒಂದು ಗೊಬ್ಬರಗಳನ್ನ ಹಾಕೋತಾ ಹೋಗ್ತಾರೆ, ಇಳುವರಿ ಬರ್ತಾ ಇದೆಯಾ ಅನ್ನೋದು, ಇಳುವರಿ ಚೆನ್ನಾಗಿ ಬರ್ತಾ ಇದೆ ಅನ್ನೋ ಒಂದು ತಿಳ್ಕೊಂಡ್ಬಿಟ್ಟು ಅಷ್ಟೊಂದು ಅವ್ರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆದ್ರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಚಾರ ಮಾಡಿಕೊಂಡು ನಾವು ಆ ಬಗ್ಗೆ ಈಗಾಗಲೇ ಎಲ್ಲಾ ಸರ್ವೆ ನಂಬರ್ ಪ್ರಕಾರ ಮಣ್ಣು ಮಾದರಿಗಳನ್ನು ತೆಗೆದು ಇಲಾಖೆಯಿಂದ ಅವರಿಗೆ ಫಲಿತಾಂಶದ ಕಾರ್ಡ್ ಅನ್ನು ಕೊಟ್ಟಾಗಿದೆ. ಅದ್ರ ಪ್ರಕಾರ ಅವರು ಕೃಷಿಯನ್ನು ಮಾಡಬೇಕಾಗಿದೆ ಈಗ. ಆದ್ರೆ ರೈತರು ಅದನ್ನ ಅಳವಡಿಸ್ಕೊಳ್ತಾ ಇಲ್ಲ, ಅದಕ್ಕೆ ಹೆಚ್ಚಿನ ನಾವು ಅವರಿಗೆ ತಿಳಿಸಬೇಕಾಗತ್ತೆ. ಇನ್ನು ಇವತ್ತಿನ ದಿನಮಾನದಲ್ಲಿ ಪರಿಸರವನ್ನ ಗಮನದಲ್ಲಿಟ್ಟುಕೊಂಡು ಆದಷ್ಟು ಸಾವಯವ ಕೃಷಿ ವಿಧಾನಗಳನ್ನ ಅಳವಡಿಸೋದಕ್ಕೆ ಬೇಕಾದಂತಹ ಪ್ರೇರಣೆಯನ್ನ ಕಾರ್ಯಕ್ರಮಗಳ ಮೂಲಕ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ನೀಡುತ್ತಾ ಬಂದಿವೆ. ಇದು ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದನೂ ಬಹಳ ಮುಖ್ಯವಾಗಿ ಅನುಸರಿಸಬೇಕಾದಂತಹ ಒಂದು ವಿಧಾನ ಅಂತಾನೆ ನಾವು ಹೇಳ್ಬೋದು. ನೀವು ತಿಳಿಸಿದ ಹಾಗೆ ಮಣ್ಣು ಜೀವಂತ ಇರಬೇಕಾದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳಿರಬೇಕು. ಸೂಕ್ಷ್ಮಾಣು ಜೀವಿಗಳ ಒಂದು ಕಾರ್ಯಚಟುವಟಿಕೆ ಚೆನ್ನಾಗಿರ್ಬೇಕಾದ್ರೆ ಸಾವಯವ ಇಂಗಾಲದ ಪ್ರಮಾಣ ಚೆನ್ನಾಗಿರಬೇಕು. ಈ ದೃಷ್ಟಿಯಿಂದ ಮಣ್ಣು ಪರೀಕ್ಷೆ ಒಂದು ರೀತಿ ಆ ಒಂದು ಮಣ್ಣಿನಲ್ಲಿ ಇರುವಂತಹ ಸಾವಯವ ಅಂಶಗಳ ಬಗ್ಗೆನೂ ಒಂದಿಷ್ಟು ಮಾಹಿತಿ ಮಾಡಿಕೊಡುತ್ತೆ. ಜೊತೆಗೆ ಬೆಳೆಯ ದೃಷ್ಟಿಯಿಂದ ಇನ್ನು ಬೇಕಾದಂತಹ ಪೋಷಕಾಂಶಗಳ ನಿರ್ವಹಣೆ ಹೇಗಾಗಬೇಕು ಅನ್ನೋದನ್ನು ಮಾಹಿತಿ ಮಾಡಿಕೊಡುತ್ತೆ. ನಮ್ಮವರೇ, ಇಷ್ಟೊತ್ತು ನೀವು ಮಣ್ಣಿನ ಮಾದರಿಯನ್ನು ಹೇಗೆ ಸಂಗ್ರಹಣೆ ಮಾಡಬೇಕು, ಅದರ ವಿಶ್ಲೇಷಣೆಗಾಗಿ ನಾವು ಸಂಗ್ರಹಣೆ ಮಾಡುವಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಮಾಹಿತಿ ಕೇಳಿದ ಮೇಲೂ ನಮ್ಮ ರೈತರಿಗೆ ಬೆಳೆಗಾರರಿಗೆ ಅನ್ನಿಸ್ತಾ ಇರುತ್ತೆ, ನಾವು ಶ್ರೀಮತಿ ಎಸ್ ಬಿ ಮಮತಾ ಅವರೊಂದಿಗೆ ದೂರವಾಣಿ ಮೂಲಕ ಒಂದೆರಡು ಪ್ರಶ್ನೆ ಕೇಳಬಹುದಾ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳಿಬಿಡಿ. ನಮ್ಮ ದೂರವಾಣಿ ಸಂಖ್ಯೆ 8272739180, 8272739180. ಇನ್ನೊಂದು ಸರಿ ಹೇಳ್ತೀನಿ, 8272739180 ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರುತ್ತದೆ. ಯಾವುದೇ ರೈತರು ಏನಾದರೂ ಈ ಒಂದು ಮಣ್ಣು ಮಾದರಿ ಸಂಗ್ರಹಣೆ ಬಗ್ಗೆ ಏನಾದರೂ ಸಂದೇಹಗಳಿದ್ದಲ್ಲಿ ತಾವು ಕರೆ ಮಾಡಿ ನಮ್ಮನ್ನು ಕೇಳ್ಕೋಬಹುದು. ಇಷ್ಟೊತ್ತು ವಿಶ್ಲೇಷಣೆಗಾಗಿ ಮಣ್ಣು ಮಾದರಿಯನ್ನ ಸಂಗ್ರಹಿಸುವಾಗ ಅನುಸರಿಸಬೇಕಾದಂತಹ ಕ್ರಮಗಳು, ಒಟ್ಟಾರೆ ಮಣ್ಣು ಪರೀಕ್ಷೆಯ ಮಹತ್ವ, ಅದರಿಂದ ಹೇಗೆ ಕೃಷಿಯ ಮೇಲೆ ಒಂದು ಸಕಾರಾತ್ಮಕ ಪರಿಣಾಮಗಳನ್ನ ನಾವು ನಿರೀಕ್ಷೆ ಮಾಡಬಹುದು, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಮುಂದಿನ ಪೀಳಿಗೆಗೆ ಆರೋಗ್ಯಯುಕ್ತವಾದ ಮಣ್ಣನ್ನ ನಾವು ಹಸ್ತಾಂತರಿಸೋದಕ್ಕೆ ಬೇಕಾದಂತಹ ಮಾನಸಿಕ ತಯಾರಿ ಮಣ್ಣು ಪರೀಕ್ಷೆಯಿಂದ ಆಗಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಣ್ಣು ಪರೀಕ್ಷೆ ಹಾಗೂ ಮಣ್ಣು ಮಾದರಿ ವಿಶ್ಲೇಷಣೆಗಾಗಿ ಸಂಗ್ರಹಣಾ ವಿಧಾನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ ಬಿ ಮಮತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ತದನಂತರ ನೂ ಆಲ್ಗಿ ಫೋಲಿಯರ್ ಸ್ಪ್ರೇ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ

ಗಂಡು ಬಿಟ್ಟು ಬಿಡೋಕೆ ನೀನೇನು ಕುರಿಯ ದನವ ಕೋಳಿಯ ಎಮ್ಮೆಯ ಹಲೋ ಮಂತೆ ಇಲ್ಲದಂತ ಸಮಯದಲ್ಲಿ ಒಂಟಿ ಕುಪ್ಪಲ ಕಾಡಿನಲ್ಲಿ ಯಾರು ಬರ್ತಾರ ಯಾರು ಹೋಗ್ತಾರ ಗೊತ್ತಾಗೋದಿಲ್ಲ ಹೌದೌದು ಕೇಳು ಪಡಗಲ ಸಿಮಿಂದ ಕೇಳೆಣ್ಣೆ ಬಳಗಾರ ಸತ್ತಿ ಬರ್ತಾನೆ ಬಳೆ ಬಳೆ ಅಂತಾನೆ ನೀನು ಅವನ ನೋಡ್ತೇಯೇ ಹಟ್ಟಿಗಾದ್ರೆ ಕರಿತೇಯೇ ಚಾಪೇನಾದ್ರೆ ಆಸ್ತೇಯೇ ಎಡಗೈನಾದ್ರೆ ಕೊಡ್ತೇಯೇ ಚಂದದ ಬಳೆಯ ತೊಡ್ತಾನೆ ಮಲಗೈನಾದ್ರೆ ಕೊಡ್ತೇಯೇ ಚಂದದ ಬಳೆಯ ತೊಡ್ತಾನೆ ದಪ್ಪ ದುಡುವ ನೋಡ್ತಾನೆ ಕೆಂಪು ರಂಪು ನೋಡ್ತಾನೆ ಅಂದ ಚಂದ ನೋಡ್ತಾನೆ ಹಿನ್ನೆಲ ಕಣ್ಣು ಮಾಡ್ತಾನೆ ಒಲ್ಮೆ ಮತ್ತು ಕೊಟ್ಟು ನಿನ್ನ ಪಾಲಿಸಿಕೊಂಡು ಹೋಯ್ತಾನೆ ಗೋರಣ್ಯ ನೀಡಮ್ಮ ಹೊಡುಗಲ್ಲ ಮ್ಯಾಲೆ ಗೋರಣ್ಯ ನೀಡಮ್ಮ ಹೊಡುಗಲ್ಲ ಮ್ಯಾಲೆ ಕೋಲು ಮಂಡೆ ಜಂಗಮರು ಗೋರಣ್ಯಕ್ಕೆ ದಯ ಮಾಡವ್ರೇ ಗೋರಣ್ಯ ನೀಡಮ್ಮ ಹೊಡುಗಲ್ಲ ಮ್ಯಾಲೆ ಗೋರಣ್ಯ ನೀಡಮ್ಮ ಹೊಡುಗಲ್ಲ ಮ್ಯಾಲೆ ಮೂಡಲ ಸಿಮಿಂದ ಕೇಳೆಣ್ಣೆ ಒಬ್ಬ ಮುತ್ತಿನ ಸಟ್ಟಿ ಬರ್ತಾನೆ ಮುತ್ತು ಮುತ್ತಂತ ಸಾರ್ತಾನೆ ನೀನು ಅವನ ನೋಡ್ತೀಯೇ ಹಟ್ಟಿಗಾದ್ರೆ ಕರಿತೇಯೇ ಚಾಪೇನಾದ್ರೂ ಆಸ್ತೇಯೇ ಮುತ್ತು ಬೌನ್ಸಿ ಕೊಡ್ತೀಯೇ ಹಿಂಗ ಚಂದ ನೋಡ್ತಾನೆ ದಪ್ಪ ದುಡುವ ನೋಡ್ತಾನೆ ಕೆಂಪು ರಂಪು ನೋಡ್ತಾನೆ ಚಲ್ವ ಬಾವ ನೋಡ್ತಾನೆ ನಿನ್ನೆಲ್ಲ ಕಣ್ಣು ಮಾಡ್ತಾನೆ ಒಲ್ಮೆ ಮತ್ತು ತೊಟ್ಟು ನಿನ್ನ ಪಾಲಿಸಿಕೊಂಡು ಹೋಯ್ತಾನೆ ಗೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಗೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಕೋಲು ಮಂಡೆ ಜಂಗಮರು ಗೋರಣ್ಯಕ್ಕೆ ದಯ ಮಾಡೋರೇ ಗೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ಗೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ ನೋಡೆ ಗಿತ್ತ ನೋಡೆ ಚಿತ್ರದುರ್ಗದ ಕಲ್ಲು ನೋಡೆ ಹತ್ತಿ ನೋಡೆ ನಮ್ಮ ತವರೂರ ಹತ್ತ ನೋಡೆ ಗಿತ್ತ ನೋಡೆ ಚಿತ್ರದುರ್ಗದ ಕಲ್ಲು ನೋಡೆ ಹತ್ತಿ ನೋಡೆ ನಮ್ಮ ತವರೂರ ಜನಪದ ಗೀತೆಗಳನ್ನು ಕೇಳಿದರೆ ಬರಸಾತ್ ಕೆ ಮೌಸಮ್ ಮೇ ಲೈಟ್ ಲೈಟ್ ಜರೂರ್ ಹೋತಾ ಹೈ ಕ್ಯಾ ಪಹಾಡೋ ಪರ್ ಮಿಟ್ಟಿ ಕಿ ಮಜಬೂತ್ ಪಕಡ ನಹೀ ಹೋನೆ ಸೇ ಹೀ ನಾ ಬಾರಿಶ್ ಮೇ ಲ್ಯಾಂಡ್ಸ್ಲೈಡ್ ಕಾ ಖತರಾ ಬಢ್ತಾ ಹೈ ತೋ ಇಸ್ಮೇ ಗಲತಿ ಕಿಸ್ಕಿ ಹೈ ಕಾಕಾ ಹಮಾರಿ ಗಲತಿ ಕೈಸೆ ಜೈಸೆ ಪೇಡ್ ನಾ ಲಗಾನಾ ಔರ್ ಪೇಡೋ ಕಿ ಕಟಾಯಿ ಗಲತ್ ಖೇತಿ ಕರ್ನಾ ಲಾಪರವಾಹಿ ಸೇ ಕೂಡಾ ಕರ್ಕಟ್ ಫೇಂಕ್ ದೇನಾ ಜಿಸ್ಸೆ ಪಾನಿ ಕಿ ನಿಕಾಸಿ ಕಾ ರುಕ್ ಜಾನಾ ಐಸೀ ಗಲ್ತಿಯಾ ಕಭಿ ನಹೀ ಕರೋ ಔರ್ ಲ್ಯಾಂಡ್ಸ್ಲೈಡ್ ಸೇ ಬಚೋ ಬಿಲ್ಕುಲ್ ಆಪ್ಕೆ ಹಿತ್ ಮೇ ತತ್ಪರ್ NDMA नेशनल डिजास्टर मैनेजमेंट अथॉरिटी द्वारा जनहित में जारी अरे अरे अरे क्या कर रहा है इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल लहलाती थी शुद्धता झलकती थी माटी भी तंदुरुस्त और लोग भी पहली वाली बात कहा परम तो सभी डाले सब नहीं आज भी लाखों जागरूक किसान परंपरागत विधि से फसल उगा रहे हैं और चखम और उपज की कीमत भी बेहतर पा रहे हैं सच है बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಇಲ್ಲಿಗೆ ನಮ್ಮ ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ ಇದುವರೆಗೆ ಪ್ರಸಾರವಾಯಿತು ಕೇಳುಗರೆ ನಾಳೆ ಬೆಳಗ್ಗೆ 7:15 ಕಾದಂಬರಿ ವಿಹಾರ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಬಾನುಲಿ ಓದು ಉಮೇಶ್ ಎಸ್ಎಸ್ ಅವರಿಂದ ಹಾಗೆ 9:30 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಕಾಡುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಚಿಕಿತ್ಸೆ ಕುರಿತಾಗಿ ಡಾಕ್ಟರ್ ಕೆ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಇದೆ ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ 7:35 ಕನ್ನಡದಲ್ಲಿ ವಾರ್ತೆಗಳು ದೇಶ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ ದೇಶ ಬೇರೆ ಭಾಷೆ ಬೇರೆ ಆದರೆ ಭಾವ ಮಾತ್ರ ಒಂದೇ ಯಾವ ಭಾಷೆಯೂ ಮೇಲಲ್ಲ ಯಾವ ಭಾಷೆಯೂ ಕೀಳಲ್ಲ ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ ಮುಖ್ಯಾಂಶಗಳು. ಬಡವರ ಮತ್ತು ಕಾರ್ಮಿಕರ ಸಬಲೀಕರಣಕ್ಕೆ ಸರ್ಕಾರದ ಆದ್ಯ ಗಮನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ.